ಅಂದ್ರೆ ಎಷ್ಟು ಬೇಕೋ ಅಷ್ಟು ಪೋಷಕಾಂಶಗಳನ್ನ ಕೊಡಬೇಕು. ಈಗ ಹೌದು, ಎಷ್ಟು ಬೇಕೋ ಅಷ್ಟು ಪೋಷಕಾಂಶ ಕೊಡಬೇಕು ಅನ್ನೋದು ಹೇಗೆ ಗೊತ್ತಾಗತ್ತೆ ನಮ್ಗೆ? ಈ ಈ ಭೂಮಿನಲ್ಲಿ ಇಂಥ ಪೋಷಕಾಂಶ ಇಲ್ಲ, ಈ ಗಿಡಕ್ಕಿಂತ ಪೋಷಕಾಂಶ ಬೇಕು ಅಂತ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಹೇಗ್ ಕೊಡೋದನ್ನ? ಇವೊಂದು ಮಣ್ಣು ಪರೀಕ್ಷೆ, ಆದ್ರೆ ಮಣ್ಣು ಪರೀಕ್ಷೆ ಒಂದೇ ಅಲ್ಲ, ನಮ್ಮ ನಾಲೆಡ್ಜ್ ಬಹಳ ಮುಖ್ಯವಾಗಿರ್ತದೆ. ಎಲ್ಲದನ್ನು ನಾವು ಮಣ್ಣು ಪರೀಕ್ಷೆ ಮುಖಾಂತರ ತಿಳ್ಕೊಳಕ್ ಆಗಲ್ಲ, ಕೆಲವಷ್ಟು ತಿಳ್ಕೊಬೇಕಾಗ್ತದೆ, ಕೆಲವೊಂದು ನಮ್ಮ ನಾಲೆಡ್ಜ್ ಉಪಯೋಗಿಸ್ಬೇಕಾಗ್ತದೆ. ಇದು ಅಗ್ರಿಕಲ್ಚರ್ ಏನಿದೆಯಲ್ಲ, ನೋಡ್ಲಿಕ್ಕೆ ಎಂತ ದಡ್ಡನು ಮಾಡಬಹುದು ಅಂತ ಅನಿಸಿದ್ರು ಸಹ ಹಿಂದೊಂದು ಕಾಲದಲ್ಲಿ ಇತ್ತು. ದಡ್ಡದವ ಅಗ್ರಿಕಲ್ಚರ್ ಬರಬೇಕು, ಬುದ್ಧಿವಂತದವ ವ್ಯಾಪಾರಕ್ಕೋ ಅಥವಾ ನೌಕರಿ ಹೋಗ್ಬೇಕು ಅಂತ. ಈಗ ಆಗಲ್ಲ, ನಿಜವಾದ ಬುದ್ಧಿವಂತದವ ಅಗ್ರಿಕಲ್ಚರ್ ಬರ್ಬೇಕು ಈಗ. ಯಾಕಂದ್ರೆ ಇದ್ರಲ್ಲಿ ಸೈನ್ಸ್ ಬಹಳ ಇದೆ. ಮಣ್ಣು ಬಗ್ಗೆನೇ ತಗೊಂಡ್ರು ದೊಡ್ಡ ಸೈನ್ಸ್ ಇದೆ. ನೀರಿನ ಬಗ್ಗೆ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಇದೆ. ನಾವು ಬೋರ್ ಉಪಯೋಗಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕಲ್, ಇದಕ್ಕೆ ಸಂಬಂಧಪಟ್ಟಂಗೆ ಅದು ಟೆಕ್ನಾಲಜಿ ಇದೆ. ಹಿಂಗೆ ಪ್ರತಿಯೊಂದರಲ್ಲೂ ಸಾಕಷ್ಟು ಸೈನ್ಸ್ ಇದ್ರಲ್ಲಿ ಒಳಗೊಂಡಿರೋದ್ರಿಂದ ಈ ಬಗ್ಗೆ ನಾಲೆಡ್ಜ್ ನಮ್ಗೆ ಎಷ್ಟಿರ್ತದೆ ಅಷ್ಟು ಸಕ್ಸಸ್ ಆಗ್ಬೋದು ನಾವು. ತಾವು ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿದ್ರೆ, ಇದ್ರ ಜೊತೆಗೆ ನಾವು ಬೋರ್ ತೆಗೆಸಿದಾಗ ನೀರಿನ ಪರೀಕ್ಷೆನು ಮಾಡಿಸ್ಬೇಕು ಅಂತಾರೆ ತಜ್ಞರು. ನಾನು ಅದು ಮಾಡಿಸಿದ್ದೀನಿ. ಈಗ ನೀರಿನಲ್ಲಿ ಏನಿದೆ, ಪಿ ಎಚ್ ಏನಿದೆ, ಆಮೇಲೆ ಲವಣಾಂಶ ಏನಿದೆ, ಅದನ್ನೆಲ್ಲ ಟೆಸ್ಟ್ ಮಾಡಿಸಿದ್ದೀನಿ, ಮಾಡಿಸ್ತೇನೆ, ನೋಡ್ಕೊಂಡಿದ್ದೀನಿ, ಅದನ್ನು ನೋಡ್ಕೋತೀನಿ ನಾನು. ಈಗ ನೀವು ತೆಗೆಸಿದಂತಹ ಬೋರ್ ನೀರು ನಿಮ್ಮ ಬೆಳೆಗೆ ಸೂಕ್ತ ಅಂತ ಬಂದಿದೆ? ಪ್ರಾಬ್ಲಮ್ ಏನಿಲ್ಲ, ಆತರ ಬೋರ್ ನೀರೇನು ಬಂದಿಲ್ಲ ನಂಗೆ. ಈಗ ಸರಿ, ಅಡಿಕೆ ಎಲ್ಲ ಫಸಲು ಬರ್ತಾ ಇದೆಯಾ? ಹೇಗಿದೆ ಫಸಲು? ಫಸಲು ಬರ್ತಾ ಇದೆ ನಂಗೆ. ಎಕರೆ 20 ಕ್ವಿಂಟಲ್ ಅವರೇಜ್ ನಾನು ಸರಾಸರಿ ಇಳುವರಿ ತೆಗಿತಾ ಇದ್ದೀನಿ. ಹಸಿ ಅಡಿಕೆನ ಒಣಗಿದ್ದ? ಇಲ್ಲ, ಒಣಗಿತ್ತು. ಸರಿ, ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀರಲ್ಲ? ಮೈಕ್ರೋ ತೆಗೆದೀನಿ, ಈಗ ಡ್ರಿಪ್ಪರಿ ಬಂದೆ. ಈಗ ಡ್ರಿಪ್ ಹಾಕ್ಸಿದ್ರಿ, ಪೂರ್ತಿ ಮೈಕ್ರೋ ಸ್ಪ್ರಿಂಕ್ಲರ್ ತೆಗೆದ್ಬಿಟ್ರ? ಹೌದು. ಯಾಕೆ ಉದ್ದೇಶ? ಮೈಕ್ರೋ ಸ್ಪ್ರಿಂಕ್ಲರ್ ನಲ್ಲಿ ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ ಪರವಾಗಿಲ್ಲ ಅದು, ಆದರೂ ಸಹ ಏನಾಗ್ತದೆ ಅದು ಮೇಲ್ಪದರು ನೀರಿನ ಮಣ್ಣಿನ ಮೇಲ್ಪದರು ಇರ್ತದಲ್ಲ ಅದು ಚೆನ್ನಾಗಿ ತೋರ್ತದೆ, ಸ್ವಲ್ಪ ಕೆಳಭಾಗಕ್ಕೆ ಹೋಗಲ್ಲ. ಆಮೇಲೆ ನೀರು ಕಡಿಮೆ ಇದ್ದಾಗ ಅದು ಹೆಚ್ಚು ಸಾಧ್ಯವಿಲ್ಲ. ಅದು ಡ್ರಿಪ್ಪರ್ ಅಲ್ಲ, ಆದರೆ ನೀರು ಕಡಿಮೆ ಇದ್ದಾಗೂ ಅದನ್ನ ನಾವು ಬಳಸಬಹುದು. ಆಮೇಲೆ ನಾವು ಪರ್ಟಿಕ್ಯುಲರ್ ಗೊಬ್ಬರ ಕೊಟ್ಟರೆ ಗಿಡಕ್ಕೆ ಸರಿಯಾಗಿ ಕೊಡಬಹುದು. ಇದೇನಾಗ್ತದೆ, ಇಡೀ ಭೂಮಿಗೆ ಸ್ಪ್ರೆಡ್ ಆಗೋದ್ರಿಂದ ಕಳೆ ಜಾಸ್ತಿ ಆಗ್ತದೆ, ಅದೊಂದು ಕೆಲವು ಸಮಸ್ಯೆಗಳು ಬರ್ತದೆ. ಆಮೇಲೆ ಮೇಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅಡಿಕೆ ಸೋಗೆ ಎಲ್ಲ ಬಿದ್ದೋದು ಮುರಿಯೋದು ಅದನ್ನು ಈ ಥರ ಮೇಂಟೈನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಕಸ ಸಿಕ್ಕೊಂಡಿದ್ದಲ್ಲ, ಅದಕ್ಕಾಗಿ ಅದನ್ನು ಕೈ ಬಿಟ್ಟಿದ್ದೀನಿ. ಮತ್ತೆ ಅಡಿಕೆನಲ್ಲಿ ಅಂತರ್ ಬೆಳೆಗಳನ್ನೇನಾದ್ರು ಹಾಕ್ಬಿಟ್ಟಿದ್ರೆ? ಕಾಳುಮೆಣಸು ಹಾಕಿದ್ದೀನಿ, ಈಗ ಜಸ್ಟ್ ಈ ಸ್ವಲ್ಪ ಸಣ್ಣ ಫಸಲು ಬಂದಿದೆ, ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಕಾಳುಮೆಣಸಿಗೆ ಏನಾರು ರೋಗ ಇದೆಯಾ? ಇಲ್ಲ, ಆ ಥರದ್ದೇನು ರೋಗ ಇಲ್ಲ. ಈಗ ಅಡಿಕೆಗೆ ತಾವು ಸೂಕ್ತವಾದ ರಾಸಾಯನಿಕ ಗೊಬ್ಬರಗಳನ್ನೇ ಕೊಡ್ತಾ ಇದ್ದೀನಿ, ಮತ್ತೆ ರಸಾವರ ಪದ್ಧತಿನಲ್ಲೆಲ್ಲ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದಿರಲ್ಲ, ಅದಕ್ಕೆ ವೆಂಚುರಿ ಮೂಲಕ ನೀವೆಲ್ಲ ಕೊಡ್ತಾ ಇದ್ದೀರಾ ಅಥವಾ ಹೇಗೆ ಮಾಡ್ತೀರಾ? ಈಗ ಏನು ರಸಾವರಿ ಅಂತ ಈಗ ಕೊಡ್ತೀನಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವೆಂಚುರಿ ಮಾಡಲ್ಲ, ವೆಂಚುರಿ ಅಷ್ಟು ಪರ್ಫೆಕ್ಟ್ ಅನಿಸಿಲ್ಲ ನನಗೆ, ಅದಕ್ಕೆ ನಾನು ಈಗ 1/2 HP ಮೋಟರ್ ತಗೊಂಡು ಅದಕ್ಕೆ ಪಂಪ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ನನಗೆ. ಅದರಿಂದ ನೇರವಾಗಿ ಕೊಡೋದಂತ ಬೋರ್ ನೀರು ಮಿಕ್ಸ್ ಮಾಡ್ಬಿಡ್ತೀನಿ, ಬೋರ್ ನೀರು ಮಿಕ್ಸ್ ಆದಾಗ ಆಟೋಮೆಟಿಕ್ಲಿ ಅದು ಇದಾಗ್ತದೆ, ಪಂಪ್ ಆಗ್ತದಲ್ಲ. ಈಗ ತಾವು ಸಂಪೂರ್ಣ ಸಾವಯವೂ ಅಲ್ಲ, ಅದ್ರ ಜೊತೆಗೆ ರಾಸಾಯನಿಕವನ್ನು ಬಳಸ್ತಾ ಇದ್ದೀರಿ. ಸಾವಯವ ಅಂತ ಹೇಳಂತಂದ್ರೆ ಈಗ ಕಾಂಪೋಸ್ಟ್ ಮತ್ತಿತರ ಸಾವಯವ ಪದಾರ್ಥಗಳನ್ನ ಹೇಗೆ ನೀವು ಹಂಚಿಕೆ ಮಾಡಿಕೊಡ್ತೀರಿ? ಸಾವಯವ ಪದಾರ್ಥ ಮಣ್ಣಿನ ಆರೋಗ್ಯಕ್ಕೆ ಅನಿವಾರ್ಯ, ಅದರ ಬಗ್ಗೆ ಎರಡು ಮಾತಿಲ್ಲ, ಸಾವಯವ ಬೇಕೇ ಬೇಕು. ಆದ್ರೆ ಅದು ಒಂದರಿಂದನೇ ಆಗಲ್ಲ ಅನ್ನೋ ನನ್ನ ಅಭಿಪ್ರಾಯ. ಅಲ್ಲ ಸರಿ, ಹೇಗೆ ನೀವು ಉಳಿದಂತ ಸಾವಯವ ವಸ್ತುಗಳನ್ನ ಹೇಗೆ ನೀವು ಪೂರೈಕೆ ಮಾಡಿ? ಕಾಂಪೋಸ್ಟ್ ಗೊಬ್ಬರ ಇಂಥದ್ದೆಲ್ಲ ಇರ್ತದಲ್ಲ, ಅದನ್ನ ನಾನು ಖರೀದಿ ಮಾಡಿ ಹಾಕ್ತೇನೆ. ನೇರವಾಗಿ ಬುಡಕ್ಕೆ, ಮರದ ಬುಡಕ್ಕೆ ಹಾಕ್ತೀರಾ? ಹೌದು, ಮರದಿಂದ ಸುಮಾರು 1.5 ಅಡಿ ದೂರದಲ್ಲಿ ಹಾಕ್ತೇನೆ. ಅದನ್ನೇನು ಬೇರೆ ಕಾಂಪೋಸ್ಟ್ ಗಿಂಪೋಸ್ಟ್ ಮಾಡಲ್ಲ, ನೇರವಾಗಿ ಸಗಣಿ ಗೊಬ್ಬರನೇ ಹಾಕ್ತೀರಾ? ಹೌದು, ನೇರ ಸಗಣಿ ಗೊಬ್ಬರನೇ ಹಾಕ್ತೀನಿ. ಮತ್ತೆ ಅದ್ರ ಜೊತೆಗೆ ಬೇರೆ ಹೊಸ ಮಣ್ಣೇನಾರು ಹಾಕ್ತೀರಾ? ಇಲ್ಲ, ಅದು ಮಾಡೋಕ್ಕಾಗಿಲ್ಲ ನಂಗೆ, ಅದು ಮಾಡೋದು ಒಳ್ಳೇದು, ಅದ್ರ ಜಿಬೆಟ್ನ ಹಾಕಕ್ಕಾಗಿಲ್ಲ, ನಾನು ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ಗೊಬ್ಬರ ಹಾಕಿ ಅದ್ರ ಮೇಲ್ಗಡೆ ಮಣ್ಣು ಮುಚ್ಚದೇ ಇದ್ರೆ ಗೊಬ್ಬರ ಪೋಲಾಗ್ಬಿಡುತ್ತಲ್ಲ, ಸಾವಯವ ಗೊಬ್ಬರಗಳು ಅಲ್ಲೇ ಕಳೆ ಅಥವಾ ಸೋಗೆ ಎಲ್ಲ ಇರ್ತದಲ್ಲ, ಅದನ್ನೇ ಮುಚ್ತೀವಿ ಅಷ್ಟೇ. ಇನ್ನು ಅನಾನಸ್ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ, ಅದನ್ನ ನಾಟಿ ಮಾಡೋ ಕ್ರಮ, ಅದು ಎಷ್ಟು ಅಂತರ ಇರಬೇಕು ಅವೆಲ್ಲವ? 4.5 ಅಡಿಗೆ ಒಂದೊಂದು ಇದನ್ನ ಮಾಡ್ತೇವೆ, ಒಂದು ನಾವು ಸಾಲನ್ನ ನಿರ್ಮಾಣ, ಆಗ 4.5 ಅಡಿ ಪಕ್ಕಕ್ಕೆ ಅಂದ್ರೆ ಸಾಲಿನ ಸಾಲಿಗೆ 1.5 ಅಡಿ ಇಡ್ತೀವಿ, ಗಿಡದಿಂದ ಗಿಡಕ್ಕೆ 1.5 ಅಡಿ ಇಡ್ತೀವಿ, ಆ ಎರಡು ಸಾಲುಗಳ ಮಧ್ಯೆ ಸಾಮಾನ್ಯ ಒಂದು 3.5 ಅಡಿ ಗ್ಯಾಪ್ ಇರ್ತದೆ. 3.5 ಅಡಿ ಇರ್ತದೆ. ಇದು ಸಾಮಾನ್ಯ 1 ಎಕರೆಗೆ 17,000-18,000 ಸಸಿಗಳು ಕೂರ್ತವೆ. ಕೂರುತ್ತೆ ಸಸಿಗಳು ಎಲ್ಲಿಂದ ತರೋದು? ಬೆಳೆದ ರೈತರು ಇರ್ತಾರಲ್ಲ, ಸಸಿ ಅದಕ್ಕೆ ಸಪರೇಟ್ ಯಾವ್ದು ಇದಿರಲ್ಲ, ಒಬ್ಬರಿಂದ ಒಬ್ಬರು. ಈ ಹಿಂದೆ ಯಾರು ಅನಾನಸ್ ಹಾಕಿರ್ತಾರೆ ಅಲ್ಲಿಂದ ತಗೊಂಬರೋದನ್ನ ತರಬೇಕಾಗ್ತದೆ, ಅವಲ್ಲಿ ಸಸಿ ತಂದ್ಕೊಂಡೆ ನಾವು ಪ್ಲಾಂಟಿಂಗ್ ಮಾಡ್ಬೇಕು. ಈಗ ಅನಾನಸ್ ಹಣ್ಣಿನ ಮೇಲ್ಗಡೆ ಇರುತ್ತಲ್ಲ ತೊಟ್ಟು, ಅದನ್ನೇ ನೆಡ್ತೀರಾ? ಅದು ಕ್ರೌನ್ ಅಂತ ಹೇಳಿ, ಅದನ್ನ ಹಾಕಿದ್ರೆ ಬಹಳ ಲೇಟ್ ಆಗ್ತದೆ, 2-3 ವರ್ಷ ಮೇಲ್ಬೇಕು, ಅದನ್ನ ಯಾರು ಉಪಯೋಗಿಸಲ್ಲ, ಅದು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ.

ಆ ಥರ ಎಲ್ಲ ಮಾಡ್ಬೇಕಾಗ್ತದ. ನೀರು ಬಸ್ದು ಹೋಗಂಗೆ ಮಾಡಿಸ್ತಾ ಇದ್ದೀವಿ, ವ್ಯವಸ್ಥೆ ಮಾಡ್ತಾ ಇದ್ದೀರಿ, ಡ್ರೈನೇಜ್ ಅಂತ ಆ ಥರ ಮಾಡಿ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇದು ಮಾಡ್ಬೇಕಾಗ್ತದೆ. ಈಗ ರೋಗ ಬಂದ ಗಿಡಗಳಲ್ಲಿ ಏನು ಬದಲಾವಣೆಗಳನ್ನು ಕಂಡ್ರೆ ನೀವು? ಅಂದ್ರೆ ನಾ ಈಗ ಆಗಳು ಕೇಳ್ತಿರ್ತೀನಿ ಇದು ಏನಾಗಿದೆ ಅಲ್ಲಿ ಇಲ್ಲ, ಆ ಥರ ಹ್ಯಾಡ್ಗಳೆಲ್ಲ ಚಿಕ್ಕದಾಗಿ ಹೋಗ್ತದೆ, ಆಮೇಲೆ ಸಾಯ್ತಾ ಇದ್ದಾವೆ, ಆಮೇಲೆ ಅಣಬೆ ರೋಗ ಬರ್ತದೆ, ಈ ಥರ ಎಲ್ಲ, ಆಮೇಲೆ ಕೊಳೆ ಅಡಿಕೆಗೆ ಒಂದು ಕೊಳೆ ಬರ್ತಾ ಇದೆ ಇಷ್ಟು, ಅಂದರೆ ಅದು ಡ್ರೈ ಲ್ಯಾಂಡ್ ಅದು ಆ್ಯಕ್ಚುಲಿ, ಅದಕ್ಕೆ ಹೆಚ್ಚು ಕೊಳೆ ಬರಬಾರ್ದು. ಅದರಲ್ಲಿ ಯಾಕೆ ಕೊಳೆ ಬರ್ತಾ ಇದೆ, ಅಲ್ಲಿ ನೀರು ಒಳಗಡೆಯಿಂದ ಬರ್ತಾ ಇಲ್ಲ, ಆವಾಗ ಅದನ್ನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿದಾಗ ಆವಾಗ ಅದು ಈ ಸೈಂಟಿಸ್ಟ್ ಜೊತೆಗೂ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಆಮೇಲೆ ಒಳ್ಳೆ ಈ ಕೃಷಿಕ್ರಿಯನ್ ತೋಟಗಾರ ಇದೆ ಅದರ ಅವ್ರ ಜೊತೆಗೂ ನಾನು ನಿರಂತರ ಸಂಪರ್ಕದಲ್ಲಿ ಇರ್ತೀನಿ, ನಮ್ಮ ಅನುಭವಗಳನ್ನ ಹಂಚ್ಕೊತಿರ್ತೀನಿ. ಆವಾಗ ಅವ್ರದ್ದು ಅನುಭವ ನಮ್ಮ ಅನುಭವ ಇದೆಲ್ಲ ಏನೇನು ಮಿಸ್ಟೇಕ್ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಆಯ್ದಕ್ಕೆ ಕೈ ಹಾಕಿದ್ದೀನಿ. ಈಗ ಈಗ ಎಲ್ಲಿಗಾರ ಹೋಗ್ಬೇಕು ಅಂತೇಳಂತಂದ್ರೆ ಸಹಾಯಕರ ಜೊತೆಗೆ ನಿಮ್ದೇ ಒಂದು ಸ್ವಂತ ವಾಹನದಲ್ಲಿ ಹೋಗ್ತೀರಿ, ಹೇಗೆ ಮಾಡ್ತೀರಿ? ಸ್ವಂತ ವಾಹನ ಬೈಕ್ ಇದೆ, ಮತ್ತೊಬ್ಬರು ಸಹಾಯ ಅನಿವಾರ್ಯ ನನಗೆ. ಆ ರೀತಿಯಾಗಿ ಬೇರೆಯವರ ಸಂಪರ್ಕ ಮಾಡಿಬಿಟ್ಟು ಮಾಹಿತಿಗಳನ್ನು ಸಂಗ್ರಹಿಸ್ತೀರಿ, ಮತ್ತೆ ನಿಮ್ಮ ತೋಟಕ್ಕೂ ಅವರನ್ನ ಕರ್ಕೊಂಡು ಬರ್ತೀರ, ಹೇಗೆ ಕರೆಸ್ತೀರಿ? ಬರ್ತಾರೆ, ಫೋನ್ನಲ್ಲಿ ಜಾಸ್ತಿ ನನ್ನ ಕಾಂಟ್ಯಾಕ್ಟ್ ಜಾಸ್ತಿ, ಯಾಕಂದ್ರೆ ಎಲ್ಲ ಸ್ಪಾಟಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತೆ ನನಗೆ ಈ ಡ್ರೈನೇಜ್ ಅಂತಂದ್ರೆ ನನ್ನ ಫೋನ್ನಲ್ಲಿ ಅಥವಾ ಹಿಂಗೆ ಮುಖತಾ ಕೇಳಿದ್ದು ಬಿಟ್ಟರೆ ನಾನೆಲ್ಲ ನೋಡ್ಲಿಕ್ಕಾಗಲ್ಲ, ಅಥವಾ ಅದನ್ನ ಮುಟ್ಟು ನೋಡಿ ತಿಳ್ಕೊಳಕ್ಕೂ ಆಗಲ್ಲ, ಯಾಕಂದ್ರೆ ನೆಲದೊಳಗೆ ಆಗಿರ್ತದೆ. ಅದನ್ನೆಲ್ಲದನ್ನು ಅವ್ರು ಹೇಳಿದಾಗ ಅದನ್ನ ಸರಿಯಾಗಿ ಅರ್ಥೈಸ್ಕೊಂಡು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಈಗ ಆಯ್ತು, ಧನ್ಯವಾದಗಳು ಸರ್. ಧನ್ಯವಾದಗಳು ಸರಿ. ಗುರುನಾಥ್ ಗೌಡ್ರ, ಈಗ ಇಷ್ಟೆಲ್ಲ ನೀವು ಕೃಷಿ ಮಾಡ್ತಾ ಇದ್ದೀರಲ್ಲ, ಈ ಕೃಷಿ ಕಾರ್ಮಿಕರ ಸಮಸ್ಯೆ ಏನಿಲ್ವಾ ನಿಮ್ಮ ಭಾಗದಲ್ಲಿ? ಬಹಳಷ್ಟಿದೆ, ಒದ್ದಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಿದ್ರಿ ಇಷ್ಟೆಲ್ಲ ಜಮೀನನ್ನ? ಒಳ್ಳೆ ಕೃಷಿ ಬೇರೆ ಮಾಡ್ತಾ ಇದ್ದೀರಿ, ಅನಾನಸ್ ಬೆಳೀತಾ ಇದ್ದೀರಿ. ಅನಿವಾರ್ಯ ಆಗಿದೆ, ಬೇರೆ ಕಡೆಯಿಂದಾದರೂ ಬೇರೆ ಊರುಗಳಿಂದಾದರೂ ಲೇಬರ್ಸ್ನ ಕರೆತಂದು ಕೆಲಸ ಮಾಡಿಸ್ತಾ ಇದ್ದೀನಿ. ನಾನು ಕೆಲಸ ಮಾಡಿಸ್ಬೇಕಿದ್ರೆ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆಗೆ ಇರ್ತೇನೆ, ಅಲ್ಲಿ ಪ್ರತಿಯೊಂದು ಸ್ಪಾಟಲ್ಲಿ ಅವ್ರ ಜೊತೆಗೆ ಇರೋದ್ರಿಂದ ನನಗದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಬರೀ ಕೆಲಸ ಮಾಡ್ತಾರಲ್ಲ ಅಂತ ನೋಡೋದಲ್ಲ, ಯಾಕಂದರೆ ಈಗ ಅಲ್ಲಿ ಹೋಗಿ ಕೆಲಸ ಏನು ಮಾಡಿದ್ರಿ ಅಂತ ಇಡೀ ದಿವಸದ ಕೇಳಿ ಎರಡು ಮೂರು ಲೈನ್ ಹೇಳ್ಬೋದು ಅಷ್ಟೇ ಅವರು. ಆದರೆ ಪ್ರತಿಯೊಂದು ಸ್ಪಾಟಿನ ಒಂದು ಇದು ಬೇಕು ಅಂತ ಅದನ್ನು ಅವ್ರ ಜೊತೆಗೆ ಇರಬೇಕಾಗ್ತದೆ. ಇದ್ದಾಗ ಆಯಾ ಒಂದು ಸ್ಥಳದ ಪರಿಚಯ ಆಗ್ತದೆ, ಅಲ್ಲಿ ಏನು ಸಮಸ್ಯೆ ಅಂತ ಗೊತ್ತಾಗ್ತದೆ. ಹಾಗಾಗಿ ನಾನು ಅವ್ರ ಜೊತೆಗೆ ಇರ್ತೇನೆ, ನಂಗೆ ಟೈಮ್ ಪಾಸು ಆಗುತ್ತೆ, ಮತ್ತು ನನಗೆ ಅಲ್ಲಿ ಇಲ್ಲಿ ನಂಗೆ ಸಮಾಧಾನವೂ ಆಗೋದಿಲ್ಲ. ಅದೇ ನನಗೆ ಈಗ ಕಣ್ಣು ಕಾಣಿಸ್ತೇ ಇದ್ರು ನಾನು ಅದನ್ನು ಮೇಂಟೈನ್ ಮಾಡೋದಕ್ಕೆ ಅವ್ರ ಜೊತೆ ಹೋಗ್ಬೇಕಾಗ್ತದೆ, ಅನಿವಾರ್ಯ ಆಗ್ತದೆ ಹೋಗೋದು. ಯಾಕಂದ್ರೆ ಕೆಲಸ ಮಾಡಿಸ್ಲಿಕ್ಕೂ ಆಯಿತು, ಹೇಳಿ ಕೇಳಲಿಕ್ಕಾಯ್ತು, ಯಾಕಂದರೆ ಎಲ್ಲ ಕೆಲಸಗಾರರಿಗೆ ಎಲ್ಲದೂ ತಿಳುವಳಿಕೆ ಇರಲ್ಲ, ನಾವು ಹೇಳಿದ್ದನ್ನು ಮಾತ್ರ ಮತ್ತು ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದರಿಂದ ಏನೇನಾಗಿದೆ ಎತ್ತ ಇಲ್ಲಿ ಏನು ಮಾಡ್ತಿದ್ಯಾ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಅದೆಲ್ಲ ಗೊತ್ತಾಗ್ತದೆ. ಅಕಸ್ಮಾತ್ ಅವ್ರು ಮಾಡದಿದ್ದರೆ ಒಂದ್ಸಲ ತಪ್ಪೋದು, ಎರಡು ಸಲ ಇದು ಮಾಡ್ಬೋದು, ನನಗೆ ಮತ್ತೊಂದು ಸಲ ಅವರು ಸಿಕ್ಕಬಿದ್ದಿರ್ತಾರೆ, ಆವಾಗ ಏನಾಗ್ತದೆ ಗೊತ್ತಿಡಿತಾರೆ ಅಂತ ಹೇಳಿ ಆ ಒಂದು ಇರ್ತದೆ. ಕೆಲವೊಂದು ತಪ್ಪಾಗ್ತದೆ, ಕೆಲವೊಂದು ತಪ್ಪಾಗ್ತದೆ ಅಂಥೇಳಿ ನಾವು ಅವ್ರು ನಂಗೆ ಮೋಸ ಮಾಡ್ತಾರೆ ಅಥವಾ ಅವ್ರನ್ನ ಅವ್ರ ಮೇಲೆ ತೀರಾ ಅಪನಂಬಿಕೆ ಮಾಡಿದರೆ ನಾ ಏನು ಮಾಡೋಕ್ಕಾಗೋದಿಲ್ಲ, ಸಾಹಸಕ್ಕೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ, ನಾವು ಕೃಷಿ ಮಾಡಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಒಂದಿಷ್ಟು ಪ್ರಮಾಣದಲ್ಲಿ ನಮಗೆ ನಷ್ಟ ಆಗ್ತದೆ, ಅದಕ್ಕೆ ನಾವು ರೆಡಿ ಇರೋದೆ, ಅದಕ್ಕೆ ರೆಡಿ ಇದ್ದುಕೊಂಡೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರಿ ಗುರುನಾಥ್ ಕೊಡ್ರಿ, ಈಗ ಮನೆಯಲ್ಲೆಲ್ಲ ಯಾರ್ಯಾರು ಇದ್ದೀರಿ, ನಿಮ್ಮ ಕೃಷಿಗೆ ಯಾರಾದರೂ ನಿಮಗೆ ಸಹಾಯಕ್ಕೆ ಬರ್ತಾರೆ ಮನೆಯವರು? ನನ್ನ ಹೆಂಡತಿ, ನನ್ನ ಮಕ್ಕಳು, ಮಕ್ಕಳು ಅವರು ಇಬ್ಬರು ಈಗ ಕೆಲಸದಲ್ಲಿದ್ದಾರೆ, ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು. ಅವಳು ಮನೆ ಬದಿ ನೋಡ್ಕೋತ ಕೃಷಿಯೆಲ್ಲ ಪೂರ್ತಿ ನಾನು ಇದನ್ನೇ ಅಪರೂಪಕ್ಕೆ ಆಗಾಗ ನನ್ನ ನೋಡಿ ಕೆಲವೊಂದು ಸುಮ್ಮನೆ ಸಲಹೆ ಅಂತಂದೆಲ್ಲ ಕೊಡ್ತಿರ್ತಾಳೆ ಅಷ್ಟೇ, ಹಿಂಗಾಗಿದೆ ಅಂತ ರಿಪೋರ್ಟ್. ಆ ರಿಪೋರ್ಟ್ ಕೊಡೋದ್ರಿಂದ ಹೆಚ್ಚಾಗಿ ಇದಾಗ್ತದೆ. ನನಗೆ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ, ಅವ್ರು ಬರ್ತಿರ್ತಾರೆ, ನಮ್ಮ ಆಗಲೇ ಕರೆಕ್ಟಾಗಿ ಹೇಳ್ತಿರ್ತಾರೆ. ಮನೆಯವರು ಉಸ್ತುವಾರಿ ಮಾಡ್ತಾರೆ ಅಲ್ವಾ, ಇಡೀ ತೋಟ ಮತ್ತೆ ನಿಮ್ಮ ಅನಾನಸ್ ಫ್ಲಾಟ್ಗಳಿಗೆ ಬಂದ್ಬಿಟ್ಟು ಏನೇನ್ ಕೆಲಸಗಳಾಗಿದೆ ಏನೇನ್ ಆಗ್ಬೇಕು ಅನ್ನೋದನ್ನ ಅವರು ಉಸ್ತುವಾರಿ ನೋಡ್ಕೋತಾರೆ. ಮಕ್ಕಳಿಗೇನು ಬೇಡವಂತ ಜಮೀನು ಅಲ್ಲಲ್ಲ, ಅವ್ರು ಎರಡು ಹೆಣ್ಮಕ್ಳು, ಈಗ ಅವರು ಫುಲ್ ನೌಕರಿ ಇಲ್ಲಿದ್ದಾರೆ, ಹಾಗಾಗಿ ಅವ್ರು ಮೋಸ್ಟ್ಲಿ ಜಮೀನಿಗೆ ಬರಲ್ಲ. ಒಳ್ಳೆಯದು ಗುರುನಾಥ್ ಕೊಡ್ರೆ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಅಡಿಕೆ ಮತ್ತು ಅನಾನಸ್ ಕೃಷಿ ಅನುಭವ ಕುರಿತು ಸೊರಬ ತಾಲೂಕು ಕುಪ್ಪಗಡ್ಡೆ ಸಮೀಪದ ಬಾಸೂರಿನ ಗುರುನಾಥ ಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕಾಲುಬಾಯಿ ಜ್ವರ, ಇದರ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಬುಕ್ಕಾಂಬೋದಿಯ